ಮತ್ತು ಗುರು ಪೂರ್ಣಿಮೆ ಅಂಗವಾಗಿ ಕೈವಾರ ಕ್ಷೇತ್ರದಲ್ಲಿ ನಾಳೆಯಿಂದ ನಿರಂತರ 72 ಗಂಟೆಗಳ ಸಂಗೀತೋತ್ಸವ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ರಕ್ತದಾನ ಬಹುದೊಡ್ಡ ಸೇವೆ. 18-60 ವರ್ಷದೊಳಗಿನ ಎಲ್ಲ ಆರೋಗ್ಯವಂತ ವ್ಯಕ್ತಿಗಳು ರಕ್ತದಾನ ಮಾಡಬಹುದು. ರಕ್ತದಾನ ಬಹು ಅಮೂಲ್ಯ. ರಕ್ತದಾನವೆಂದರೆ ಜೀವದಾನವೇ ಸರಿ. ಅತ್ಯುತ್ತಮ ಸಮಾಜ ಸೇವೆಗಳಲ್ಲಿ ರಕ್ತದಾನವೂ ಒಂದು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ಕೃಷಿ ರಂಗ ಕೇಳುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ತಾವು ಕೇಳಲಿದ್ದೀರಿ. ಮೊದಲಿಗೆ ಸೂರ್ಯಕಾಂತಿ ಬೆಳೆಯಲ್ಲಿ ಉತ್ಪಾದನೆಯಲ್ಲಿ ಇತ್ತೀಚಿನ ಬೆಳವಣಿಗೆಗಳು ಕುರಿತು ತಳಿ ತಜ್ಞರಾದ ಡಾಕ್ಟರ್ ವಿಕಾಸ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಟೆ ಧಾರಣೆ. ಮೊದಲಿಗೆ ಕೇಳಿ, ಸೂರ್ಯಕಾಂತಿ ಬೆಳೆಯಲ್ಲಿ ಉತ್ಪಾದನೆಯಲ್ಲಿ ಇತ್ತೀಚಿನ ಬೆಳವಣಿಗೆಗಳು ಕುರಿತು ತಳಿ ತಜ್ಞರಾದ ಡಾಕ್ಟರ್ ವಿಕಾಸ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನವನ್ನು. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಸೂರ್ಯಕಾಂತಿ ಬೆಳೆಯಲ್ಲಿ ಇಳುವರಿಯನ್ನು ಹೆಚ್ಚಲಿಕ್ಕೆ ಏನೆಲ್ಲ ಒಂದು ತಾಂತ್ರಿಕತೆಗಳನ್ನು ಮಾಡ್ಕೋಬೇಕು, ಜೊತೆಗೆ ಸೂರ್ಯಕಾಂತಿ ನಮ್ಮ ರಾಜ್ಯದಲ್ಲಿರ್ಬೋದು, ದೇಶದಲ್ಲಿ ಉತ್ಪಾದನೆ ಕುಂಠಿತ ಆಗಲಿಕ್ಕೆ ಇರ್ಬೋದು, ಅಥವಾ ಅದರ ಒಂದು ಇಳುವರಿ ಮಟ್ಟಗಳು ಕಡಿಮೆ ಆಗಲಿಕ್ಕೆ ಕಾರಣಗಳೇನು, ಇಳುವರಿಯನ್ನು ಹೆಚ್ಚಿಸಬೇಕಾದ್ರೆ ರೈತರು ಯಾವ ಒಂದು ಹಂಗಾಮಿನಲ್ಲಿ ಸೂರ್ಯಕಾಂತಿಯನ್ನು ಬೆಳೆದರೆ ಚೆನ್ನಾಗಿರುತ್ತೆ ಮತ್ತು ಯಾವ ತಳಿಗಳನ್ನು ಆಯ್ಕೆ ಮಾಡ್ಕೋಬೇಕು, ಒಟ್ಟಾರೆ ಸೂರ್ಯಕಾಂತಿಯ ಒಂದು ಬೇಸಾಯ ತಾಂತ್ರಿಕತೆ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸೂರ್ಯಕಾಂತಿ ತಳಿ ತಜ್ಞರಾದಂಥ ಡಾಕ್ಟರ್ ವಿಕಾಸ್ ಕುಲಕರ್ಣಿ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳೋಂಥ. ನಮಸ್ಕಾರ ಡಾಕ್ಟರ್ ವಿಕಾಸ್ ಕುಲಕರ್ಣಿ ಅವರೇ. ನಮಸ್ಕಾರ ಸರ್. ಹೇಳಿ, ಮೊದಲನೇದಾಗಿ ಸೂರ್ಯಕಾಂತಿಯ ಒಂದು ಉತ್ಪಾದನೆ ಸದ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ಮತ್ತು ನಮ್ಮ ದೇಶದಲ್ಲಿ ಸ್ಥಿತಿಗತಿ ಹೇಗಿದೆ ಅಂತೀರಿ, ಉತ್ಪಾದನೆಯ ಸ್ಥಿತಿಗತಿಗಳನ್ನು ನೋಡಿದಾಗ? ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ಸೂರ್ಯಕಾಂತಿ ಬೆಳೆಯ ಒಂದು ಪ್ರಮುಖವಾದ ಎಣ್ಣೆಕಾಳು ಬೆಳೆ. ಇದು ನಮ್ಮ ರಾಜ್ಯದ ಎಕರೇಜು ಅಥವಾ ಕ್ಷೇತ್ರ ನಾವು ನೋಡಿದರೆ, ಇದು ನಮ್ಮ ದೇಶದಲ್ಲೇ ಕರ್ನಾಟಕ ರಾಜ್ಯ ಒಂದು ಸೂರ್ಯಕಾಂತಿ ರಾಜ್ಯ ಅಂತ ಹೆಮ್ಮೆ ಪಡೆದಂಥ ಒಂದು ರಾಜ್ಯ. ಇದು ಎದಕ್ಕೆ ಅಂತಂತಂದರೆ, ನಮಗೆ 1970 ಹೊರದೇಶದಿಂದ ನಮ್ಮ ಸೂರ್ಯಕಾಂತಿ ಬೆಳೆ ಭಾರತ ದೇಶಕ್ಕೆ ಎಣ್ಣೆಕಾಳು ಬೆಳೆಯಾಗಿ ಬಂತು. ಅದಾದ ಮೇಲೆ ಹೆಚ್ಚು ಹೆಚ್ಚು ಏರಿಯಾದಲ್ಲಿ ಇದು ಸಂಕರ್ಣ ತಳಿಗಳಾಗಿರ್ಬೋದು ಮತ್ತು ವಿವಿಧ ತಳಿಗಳ ಅಭಿವೃದ್ಧಿ ಮತ್ತು ಉತ್ಪಾದಕತೆ ಹೆಚ್ಚು ಮಾಡಲಿಕ್ಕೆ ತಂತ್ರಜ್ಞಾನಗಳಿಂದ ಆವಿಷ್ಕಾರಗೊಂಡು ಹೆಚ್ಚು ಏರಿಯಾದಲ್ಲಿ, ಅಂದರೆ ಸುಮಾರು 14 ಲಕ್ಷ ಹೆಕ್ಟೇರ್ದಷ್ಟು ಏರಿಯಾ ಕ್ಷೇತ್ರ ಪಸರಿಸಲಿಕ್ಕೆ ಅನುವು ಮಾಡಿಕೊಡ್ತು. ಬಟ್ ಈಗಿನ ದಿನಮಾನಗಳಲ್ಲಿ ಏನಾಗ್ತಾ ಇದೆ ಅಂತಂದರೆ, ಅದಕ್ಕೆ ವಿವಿಧ ರೋಗಗಳ ಒಂದು ಬಾಧೆ ಸೂರ್ಯಕಾಂತಿಗೆ, ಮತ್ತು ರೈತರಲ್ಲಿ ಒಂದು ಅನುಮಾನ ಇದೆ. ಯಾಕಂದರೆ ನಾವು ಅದನ್ನು ಬೆಳೆದ ಮೇಲೆ ಅದಕ್ಕೆ ಸರಿಯಾಗಿ ರೇಟ್ ಸಿಗ್ತಾ ಇಲ್ಲ ಅಂತ, ಅದು ಒಂದು ಅವರ ನೋವಿನಿಂದ ಎಷ್ಟೋ ಮಂದಿ ರೈತರು ಆ ಸೂರ್ಯಕಾಂತಿ ಬೆಳೆಯಿಂದ ದೂರ ಸರಿದ ಉದಾಹರಣೆಗಳನ್ನು ನಾವು ಕಾಣ್ತಾ ಇದ್ದೇವೆ. ಹೇಗೆ ನಿಮ್ಮ ವಿಚಾರದಲ್ಲಿ ತಾವೊಬ್ಬರು ತಜ್ಞರಾಗಿ ಸೂರ್ಯಕಾಂತಿಯ ಒಂದು ಏನು ಎಣ್ಣೆ ಅಂತ ಹೇಳ್ತೀವಿ ನಾವು, ಸೂರ್ಯಕಾಂತಿ ಎಣ್ಣೆಯನ್ನು ನಮ್ಮ ದೇಶದಲ್ಲಿ ಸಾಕಷ್ಟು ಉತ್ಪಾದನೆ ಆಗ್ತಾ ಇದೆ ಅಂತೀರಾ, ಅಥವಾ ನಾವು ಹೊರದೇಶಗಳಿಂದ ತರಿಸ್ತಾ ಇದ್ದೀವಿ ಅಂತೀರಾ? ಸರ್, ಈಗ ನಾವು ಸೂರ್ಯಕಾಂತಿ ಎಣ್ಣೆಯನ್ನು ನೋಡಿದರೆ ನಾವು ಆಮದು ಮಾಡಿಕೊಳ್ಳೋದು ಜಾಸ್ತಿ ಆಗ್ತಾ ಇದೆ. ಇದು ನಾವು ಏನು ಕನ್ಸಂಪ್ಷನ್ ಅಥವಾ ನಾವು ನಮ್ಮ ಭಾರತ ದೇಶಕ್ಕೆ ಬೇಕಾಗಿರೋದು ಎಷ್ಟು ಇದೆ ಅದಕ್ಕಿಂತ ಆಲ್ಮೋಸ್ಟ್ 50% ಶೇಕಡ 50% ನಾವು ಹೊರದೇಶದಿಂದ ಆಮದು ಮಾಡ್ಕೊಳ್ತಾ ಇದ್ದೇವೆ. ಇದು ಏನಾಗ್ತಾ ಇದೆ ಅಂದರೆ, ಇದು ಪರ್ಟಿಕ್ಯುಲರ್ ಆಗಿ ಹಿಂದಿನ ವರ್ಷದಲ್ಲಿ ನಾವು ರಷ್ಯಾ ಮತ್ತು ಯುಕ್ರೇನ್ದಲ್ಲಿ ಏನು ಯುದ್ಧದ ಪ್ರಾರಂಭವಾಯಿತು ಆವಾಗಿನಿಂದ ಇನ್ನೂ ಇದು ಆಮದು ಮಾಡಿಕೊಳ್ಳೋದು ಪ್ರಮಾಣವು ಅಷ್ಟೇ ಇದ್ರೂ ಸಹ ಭಾರತ ದೇಶಕ್ಕೆ ಇದರ ಹಣಕಾಸಿನ ವೆಚ್ಚ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಎಣ್ಣೆ ಒಂದು ಆಮದು ಮಾಡಿಕೊಳ್ಳಿಕ್ಕೆ ಸಾಕಷ್ಟು ದುಡ್ಡನ್ನು ಖರ್ಚು ಮಾಡ್ತಾ ಇದ್ದೇವೆ. 70-75 ಸಾವಿರ ಕೋಟಿಯಷ್ಟು ನಾವು ಭಾರತ ದೇಶದ ಹೋಗ್ತಾ ಇದೆ. ಅದರ ಜೊತೆಗೆ ನಾವು ಎಣ್ಣೆಯನ್ನು ಮುಖ್ಯವಾಗಿ ನಾವು ಆಮದು ಮಾಡಿಕೊಳ್ತಾ ಎಣ್ಣೆ ಯಾವುದು ಅಂತಂದ್ರೆ ತಾಳೆ ಎಣ್ಣೆ. ತಾಳೆ ಎಣ್ಣೆ ಜೊತೆಗೆ ಸೂರ್ಯಕಾಂತಿ ಎಣ್ಣೆ ಮತ್ತು ಬೇರೆ ಇತರ ತರ ಖಾದ್ಯ ತೈಲಗಳನ್ನು ನಾವು ಆಮದು ಮಾಡ್ಕೋತಾ ಇದ್ದೇವೆ. ಸೊ ಇದು ಯಾಕೆ ಆಗ್ತಾ ಇದೆ ಅಂತಂದ್ರೆ, ನಮ್ಮ WHO ರೆಕಮೆಂಡೇಶನ್ ಪ್ರಕಾರ ನಮ್ಮ ದೇಶದಲ್ಲಿ ಕನ್ಸಂಪ್ಷನ್, ಒಂದು ವಯಸ್ಕ ಮನುಷ್ಯ ಏನು ತಿನ್ಬೇಕಾಗಿದೆ ಅದು 12-12.5 kg ಪ್ರತಿ ವರ್ಷಕ್ಕೆ ಎಣ್ಣೆಕಾಳುಗಳನ್ನು ಅಥವಾ ಖಾದ್ಯ ತೈಲವನ್ನು ಸೇವಿಸಬೇಕಂತ ಒಂದು ರೆಕಮೆಂಡೇಶನ್ ಇದೆ. ಬಟ್ ನಮ್ಮ ಭಾರತ ದೇಶದಲ್ಲಿ ಅದು ಗಣನೀಯವಾಗಿ ಹೆಚ್ಚಾಗಿದೆ. ಅದು ನಾವು ಏನು ಕನ್ಸಂಪ್ಷನ್ ಇದೆ, 19-20 kg ಪ್ರತಿ ವ್ಯಕ್ತಿ ಪ್ರತಿ ವರ್ಷ ತಿಂತಾ ಇದ್ದಾನೆ, ಅಂದ್ರೆ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ. ಬಟ್ ರೈತರು ಅದನ್ನು ಬೆಳೆಯಲಿಕ್ಕೆ, ಯಾವುದೇ ಎಣ್ಣೆ ಕಾಳುಗಳು ಬೆಳೆಯಲಿಕ್ಕೆ ಅಷ್ಟು ಆಸಕ್ತಿ ತೋರಿಸ್ತಾ ಇಲ್ಲ. ಸೊ ಅದನ್ನ ಸರಿದೂಗಿಸಲಿಕ್ಕೆ ಭಾರತ ಸರ್ಕಾರ ಹೊರದೇಶದಿಂದ ಆಮದು ಮಾಡಿಕೊಳ್ಳುವ ಪರಿಸ್ಥಿತಿ ಎದುರಾಗಿದೆ. ಹೇಗೆ ತಾವು ತಜ್ಞರಾಗಿ ಏನ್ ಹೇಳ್ತೀರಿ, ಸೂರ್ಯಕಾಂತಿಯನ್ನ ಬೆಳಿಲಿಕ್ಕೆ ರೈತರು ಬಹಳಷ್ಟು ಆಸಕ್ತಿಯನ್ನ ಇತ್ತೀಚಿನ ದಿನಗಳಲ್ಲಿ ತೋರಿಸ್ತಾ ಇಲ್ಲ. ಕಾರಣಗಳನ್ನ ಏನ್ ಹೇಳ್ತೀನಿ, ಏನು ಇಳುವರಿ ಬರ್ತಾ ಇಲ್ಲ ಅಂತಂತೀರೋ, ಅಥವಾ ಮಾರುಕಟ್ಟೆ ದರ ಸಿಗ್ತಾ ಇಲ್ಲ ಅಂತಿರೋ, ಉತ್ತಮವಾದ ತಳಿಗಳು ರೈತರಿಗೆ ಇಲ್ಲ ಅಂತ ಹೇಳ್ತೀರ, ಹೇಗೆ? ಸರ್, ಮುಖ್ಯವಾಗಿ ನಾನು ರೈತರಲ್ಲಿ ಮಾತಾಡಿದ್ದು ಮತ್ತು ಅವರ ಅನುಭವವನ್ನು ನಾನು ಕೇಳಿದ್ದು ಅಂತಂತಂದ್ರೆ, ಅವರಿಗೆ ಮಾರುಕಟ್ಟೆ ಬೆಲೆ ಸಿಗ್ತಾ ಇಲ್ಲ ಅಂತ ಒಂದು ಮುಖ್ಯವಾಗಿ ಕಾರಣ ಅವರು ಹೇಳ್ತಾರೆ. ಅಂತಂದ್ರೆ ಅವರು ಸರಿಸುಮಾರು ಕ್ವಿಂಟಲ್ಗೆ 7-8 ಸಾವಿರ ಸಿಕ್ಕರೆ ರೈತರಿಗೂ ಒಂದು ಲಾಭದಾಯಕ ಬೆಳೆ ಆಗ್ತದೆ. ಬಟ್ ಮಾರುಕಟ್ಟೆಯಲ್ಲಿ ಆ ಈ ಒಂದು MSP ಜಾಸ್ತಿ ಇದ್ದರೂ ಸಹ ಮಾರುಕಟ್ಟೆಯಲ್ಲಿ ಇದರ ಇಂಟರ್ವೆನ್ಷನ್ ಇರಲಾರ್ದೇನೆ ಜಾಸ್ತಿ ರೈತರಿಗೆ ಲಾಭದಾಯಕ ಬೆಳೆ ಆಗ್ತಾ ಇಲ್ಲ. ಅದರ ಜೊತೆ ಜೊತೆಗೆ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಹಂಗಾಮಿನಲ್ಲಿ ಮಳೆಯ ಅಭಾವ ಅಥವಾ ಹೆಚ್ಚು ಮಳೆ ಆಗುವುದರಿಂದನೇ ಇಳುವರಿ ಕುಂಠಿತ ಆಗ್ತದೆ. ಮತ್ತು ವಿವಿಧ ರೋಗ ಬಾಧೆಯಿಂದ ನಾವು ಕೇಳ್ತಾ ಇರ್ಬೋದು, ಸೂರ್ಯಕಾಂತಿ ಅಂದ್ರೆ ಮೊದಲಿನಿಂದ ಹಳೆ ರೈತರು ಹೇಳೋದಂತಂದ್ರೆ ನಂಜಾಣು ರೋಗ. ಹೌದು, ನಂಜಾಣು ರೋಗ ಬಂದ್ಬಿಡ್ತದ್ರೆ ಇಳುವರಿ ಬರಂಗಿಲ್ಲ ಅಂತ ಅಂತಾರೆ. ಸೊ ಅದು ಇವೆಲ್ಲನೂ ಈಗಿನ ದಿನಮಾನಗಳಲ್ಲಿ ಏನು ಸಂಕರಣ ತಳಿಗಳು ನಾವು ಅಭಿವೃದ್ಧಿ ಪಡಿಸಿದ್ದೇವೆ ಅದರಲ್ಲಿ ಸಾಕಷ್ಟು ಮಟ್ಟಿಗೆ ನಂಜಾಣು ರೋಗ ತಡೆದುಕೊಳ್ಳುವ ಶಕ್ತಿಯನ್ನು ಹೊಂದಿದಾವೆ. ಮೊದಲಿನ ಪರಿಸ್ಥಿತಿ ಇದ್ದಂಗೆ ಈಗ ಇಲ್ಲ. ಬಟ್ ಅದರ ಜೊತೆಗೆ ರೈತರಿಗೆ ಸಪೋರ್ಟ್ ಆಗಿ ಅವರಿಗೆ ಒಳ್ಳೆಯ ಮಾರುಕಟ್ಟೆ ಬೆಲೆ ಸಿಕ್ಕದೇ ಆದರೆ ಇನ್ನೂ ಹೆಚ್ಚು ಪ್ರಮಾಣದಲ್ಲಿ ಹೆಚ್ಚು ಕ್ಷೇತ್ರದಲ್ಲಿ ಸೂರ್ಯಕಾಂತಿ ಬೆಳೆಯನ್ನು ಬೆಳೆಯಲಿಕ್ಕೆ ರೈತರ ಆಸಕ್ತಿ ತೋರಿಸ್ತಾರೆ. ಈಗ ಇಳುವರಿಯನ್ನು ಜಾಸ್ತಿ ಪಡಿಬೇಕಾಗಿತ್ತಂದ್ರೆ ಸೂರ್ಯಕಾಂತಿ ಬೇಸಾಯವನ್ನು ಯಾವ ಹಂಗಾಮಿನಲ್ಲಿ ಚಾಲು ಮಾಡೋದು ಒಳ್ಳೆಯದಂತೀರಿ? ಯಾಕಂದ್ರೆ ರೈತರು ಹೇಳೋದು ಇಳುವರಿ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಯಾವ ಹಂಗಾಮಿನಲ್ಲಿ ಸೂರ್ಯಕಾಂತಿ ಬೇಸಾಯವನ್ನು ಪ್ರಾರಂಭ ಮಾಡಿದರೆ ಒಳ್ಳೆಯದು ಅಂತ ಹೇಳ್ತಾರೆ? ಭಾರತ ದೇಶಕ್ಕೆ ಯಾವಾಗ ಇದು ಸೂರ್ಯಕಾಂತಿ ಒಂದು ಎಣ್ಣೆಕಾಳು ಬೆಳೆಯಾಗಿ ಬಂತು ಆವಾಗ ಅತಿ ಕಡಿಮೆ ಅವಧಿಯಲ್ಲಿ ಮತ್ತು ಯಾವುದೇ ಹಂಗಾಮಿನಲ್ಲಿ ಬೆಳೆಯಬಾದ ಒಂದು ಬೆಳೆಯಾಗಿ ನಮ್ಮಲ್ಲಿ ಹೆಚ್ಚು ಕ್ಷೇತ್ರ ಆವರಿಸಿತು. ಬಟ್ ಈಗಿನ ದಿನಮಾನಗಳಲ್ಲಿ ಏನಾಗ್ತಾ ಇದೆ ಅಂತಂದರೆ, ಹವಾಮಾನದ ವೈಪರೀತ್ಯದಿಂದ ಹೆಚ್ಚು ಮಳೆಯಾಗೋದು ಅಥವಾ ಮಳೆಯಾಗೋದು ಇರದೇ ಇರುವುದು, ಈ ಎಲ್ಲ ಅತಿವೃಷ್ಟಿ ಮತ್ತು ಅನಾವೃಷ್ಟಿಯಿಂದ ಕೆಲವೊಂದು ರೈತರು ಕೆಲವೊಮ್ಮೆ ಹಂಗಾಮು ನಾವು ಯಾವುದು ಬಿತ್ತನೆ ಮಾಡಬೇಕು ಕಾಲ ಅದನ್ನು ಸಹ ಬಹಳ ಪ್ರಾಮುಖ್ಯತೆ ವಹಿಸಿದೆ. ಯಾಕಂತಂದರೆ ಈಗ ಮುಂಗಾರು ಹಂಗಾಮಿನಲ್ಲಿ ನಾವು ಹಿಂದಿನ 5-6 ವರ್ಷಗಳನ್ನು ಹವಾಗುಣದ ಅವಲೋಕಿಸಿದಾಗ ಸೆಪ್ಟೆಂಬರ್ ತಿಂಗಳಲ್ಲಿ ಹೆಚ್ಚು ಕೊನೆಯ ವಾರದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಾ ಇದೆ. ಸೊ ಈ ಸಮಯ ನಮ್ಮ ಸೂರ್ಯಕಾಂತಿ ಬೆಳೆಯಲ್ಲಿ ಹೂವಾಡೋ ಸಮಯಕ್ಕೆ ಕೋಯಿನ್ಸೈಡ್ ಆಯಿತು ಅಂತಂದರೆ, ಅದೇ ಟೈಮ್ದಲ್ಲಿ ನಾವು ಹೆಚ್ಚು ಮಳೆ ಬಂತು ಅಂತಂದರೆ ನಮ್ಮ ಹೊಲದಲ್ಲಿ ಅಥವಾ ರೈತರ ಹೊಲದಲ್ಲಿ ಆ ಪರಾಗರೇಣು ಏನಿದೆ ತೊಳ್ಕೊಂಡು ಹೋಗಿ ಬೀಜ ಕಟ್ಟುವ ಪ್ರಮಾಣ ಭಾಳ ಕುಂಠಿತವಾಗುತ್ತೆ. ಸೊ ಅದಕ್ಕೋಸ್ಕರ ಇಳುವರಿಯನ್ನು ಕಡಿಮೆ ಆಗ್ತದೆ. ಸೊ ಆ ಉದ್ದೇಶದಿಂದ ನಾವು ರೈತ ಬಾಂಧವರು ಈ ಮುಂಗಾರು ಹಂಗಾಮಿನಲ್ಲಿ ನಾವು ಬಿತ್ತನೆ ಮಾಡಬೇಕಂತಂದರೆ ಜುಲೈ 15 ಒಳಗನೇ ಬಿತ್ತನೆ ಮಾಡಬೇಕು, ಅಥವಾ ನಾವು ಅನಿವಾರ್ಯ ಪರಿಸ್ಥಿತಿ ಅಥವಾ ಮಳೆ ಆಗದೇ ಇರಲಿಲ್ಲ ಅಂತಂದರೆ August 15 ಮುಂದೆ ನಾವು ಬಿತ್ತನೆ ಮಾಡುವುದು ಅತಿ ಸೂಕ್ತ ಅಂತ ನನ್ನ ಅನುಭವ. ಮತ್ತು ಹಿಂಗಾರಿನಲ್ಲಿ ನೋಡಬೇಕಂತಂದ್ರೆ ಹಿಂಗಾರು ನಾವು ಹಂಗಾಮಿನಲ್ಲೂ ಸೂರ್ಯಕಾಂತಿ ಬೆಳೆಯನ್ನು ಬೆಳೆಯಬಹುದು. ಅದರಲ್ಲಿ ಏನಾಗ್ತದೆ ಹಿಂಗಾರು ಬೆಳೆಯಲ್ಲಿ ಅಂತಂತಂದರೆ ಸೂರ್ಯಕಾಂತಿ ಬೆಳೆ ಹಿಂಗಾರಿನಲ್ಲಿ ಬೆಳೆದಾಗ ಡಿಸೆಂಬರ್ ಕೊನೆಯ ವಾರದಲ್ಲಿ ಅತಿ ಹೆಚ್ಚಿನ ಮಂಜಿನ ಸಂದರ್ಭಗಳು ಬರ್ತವೆ. ಆ ಸಂದರ್ಭಗಳಿಗೂ ಸಹ ನಮ್ಮ ಬೀಜ ಕಟ್ಟುವ ಪ್ರಮಾಣದಲ್ಲಿ ಕುಂಠಿತವನ್ನು ಮಾಡಲಿಕ್ಕೆ ಕಾರಣ ಆಗ್ತವೆ. ಸೊ ಅದಕ್ಕೋಸ್ಕರ ಹಿಂಗಾರಿನಲ್ಲಿ ರೈತ ಬಾಂಧವರು ಸೂರ್ಯಕಾಂತಿಯನ್ನು ಬೆಳಿಬೇಕಂತಂದರೆ ಅಕ್ಟೋಬರ್ 15 ಒಳಗೆ ಅಥವಾ ನವಂಬರ್ 15 ಮುಂದ ಅಂತಂದರೆ ಆ ಎರಡು ಪಿರಿಯಡ್ಗಳನ್ನು ಅವಾಯ್ಡ್ ಮಾಡಿ ನಾವು ಬಿತ್ತದೇ ಆದರೆ ಅಂತಂದರೆ ಸೂರ್ಯಕಾಂತಿ ಬೆಳೆ ಸರ್ವೆ ಸುಮಾರವಾಗಿ 55-65 ದಿವಸಕ್ಕೆ ಹೂ ಆಡಲಿಕ್ಕೆ ಚಾಲು ಮಾಡ್ತದೆ. ಸೊ ಆ ಸಂದರ್ಭದಲ್ಲಿ ಯಾವುದೇ ಮಂಜು ಅಥವಾ ಮಳೆಯ ಪ್ರಮಾಣ ಇಲ್ಲ ಅಂತಂತಂದರೆ ಕಾಳು ಕಟ್ಟಲಿಕ್ಕೆ ಯಾವುದೇ ತೊಂದರೆ ಆಗದೆ ಹೆಚ್ಚಿನ ಇಳುವರಿ ರೈತ ಬಾಂಧವರು ಕಂಡುಕೊಳ್ಬಹುದು ಅಂತ ನಾವು ಹೇಳಬಹುದು. ಹೇಗೆ ಇದು ಕಾಳು ಕಟ್ಟಲಿಕ್ಕೆ ಹೆಚ್ಚಿನ ಒಂದು ಉಷ್ಣಾಂಶ ಇದ್ರೆ ಕಾಳು ಕಟ್ಟೋದಿಲ್ಲ, ಪರಾಗಸ್ಪರ್ಶ ಆಗೋದಿಲ್ಲ ಅಂತ ಹೇಳ್ತಿರ್ತಾರೆ. ಬಹಳಷ್ಟು ಈಗ 40-38 38 ಡಿಗ್ರಿ ಟೆಂಪರೇಚರ್ ಇದ್ದಾಗ ಕಾಳು ಕಟ್ಟೋದಿಲ್ಲ ಅಂತ ಹೇಳ್ತಾರೆ, ನಿಜನಾ ಸೂರ್ಯಕಾಂತಿ ಬೆಳೆ? ಹೌದು ಸರ್, ಈಗ ನಮ್ಮಲ್ಲೇ ಇದು ಸೂರ್ಯಕಾಂತಿ ಒಂದು ಪರಕೀಯ ಪರಾಗಸ್ಪರ್ಶದ ಒಂದು ಬೆಳೆ ಅಂದರೆ ಕ್ರಾಸ್ ಪಾಲಿನೇಟೆಡ್ ಕ್ರಾಪ್ ಅಂತಂದು. ಸೊ ಅದಕ್ಕೋಸ್ಕರ ಇದಕ್ಕೆ ಪೋಲನ್ ಏನು ಪರಾಗ ರೇಣುಗಳು ಅವು ಹೆಚ್ಚು ಉಷ್ಣತೆ ಒಂದು ಎರಡು ದಿವಸ ಉಷ್ಣತೆ ಇತ್ತು ಅಂತಂದರೆ ಅದು ಯಾವುದೇ ಇದರಿಂದ ಎಫೆಕ್ಟ್ ಆಗಲಿಕ್ಕಿಲ್ಲ. ಬಟ್ ನಮ್ಮ ಬೇಸಿಗೆ ಕಾಲದಲ್ಲಿ ಸರ್ವೆ ಸುಮಾರವಾಗಿ ನಮ್ಮ ಟೆಂಪರೇಚರ್ಗಳು ತಾಪಮಾನಗಳು 40 ಡಿಗ್ರಿ ಸೆಲ್ಸಿಯಸ್ಗಿಂತ ಜಾಸ್ತಿ ಇರ್ತದೆ. ಸೊ ಆ ಸತತವಾಗಿ ಅದು ಇರೋದ್ರಿಂದ ಅಲ್ಲಿನೂ ಸಹ ಪರಾಗ ರೇಣುಗಳು ನಿಷ್ಕ್ರಿಯವಾಗಿ ಕಾಳು ಕೊಟ್ಟ ಪ್ರಮಾಣ ಕಡಿಮೆ ಆಗ್ತದೆ. ಸೊ ಅದಕ್ಕೋಸ್ಕರ ರೈತ ಬಾಂಧವರು ನಾವು ನೀರಾವರಿ ಪದ್ಧತಿಯಲ್ಲಿ ಬೇಸಿಗೆ ಹಂಗಾಮಿನಲ್ಲಿ ಬಿತ್ತನೆ ಮಾಡಬೇಕಂತಂದರೆ ಜನವರಿ 10 ಅಥವಾ 15 ಒಳಗಡೆ ನಾವು ಬಿತ್ತನೆ ಮಾಡಿಕೊಂಡ್ರೆ ಈ ಬೇಸಿಗೆಯಿಂದ ಆಗುವ ಅಡ್ಡ ಪರಿಣಾಮಗಳನ್ನು ಆದಷ್ಟು ಮಟ್ಟಿಗೆ ತಡೆಗಟ್ಟಬಹುದು. ಇನ್ನು ಮತ್ತೊಂದು ಮುಖ್ಯವಾದದ್ದು ಒಳ್ಳೆ ತಳಿಗಳು ಬೇಕು ರೈತರಿಗೆ. ಇಳುವರಿ ಜಾಸ್ತಿ ಪಡಿಬೇಕಾಗಿತ್ತಂದರೆ ಒಳ್ಳೆ ತಳಿಗಿದ್ರೆ ಮಾತ್ರ ಇಳುವರಿ ಚೆನ್ನಾಗಿ ಬರ್ತದೆ ಅಂತ ಹೇಳ್ತಾರೆ. ಹೇಗೆ ಇದರಲ್ಲಿ ಉತ್ತಮ ತಳಿಗಳು ನಿಮ್ಮ ವಿಶ್ವವಿದ್ಯಾಲಯದಿಂದ ಯಾವ ರೈತರಿಗೆ ಸಿಗ್ತಾ ಇದ್ದಾವೆ? ಉತ್ತಮ ತಳಿ ಆಯ್ಕೆ ಬಹಳ ಮುಖ್ಯವಾಗಿದ್ದು ಸರ್. ಈಗ ಸರ್ವೇ ಸಾಮಾನ್ಯವಾಗಿ ರೈತರು ಒಂದು ತಳಿ ಮತ್ತು ಅದರ ಶಿಫಾರಸು ಮಾಡಿದ ಏರಿಯಾವನ್ನು ನೋಡಿಕೊಂಡು ನಾವು ಅವರು ಆಯ್ಕೆ ಮಾಡ್ಕೋತಾರೆ. ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ 4 ಸಂಕರ್ಣ ತಳಿಗಳನ್ನು ಸೂರ್ಯಕಾಂತಿ ಬೆಳೆಯಲ್ಲಿ ಶಿಫಾರಸು ಮಾಡಿ ಬಿಡುಗಡೆಗೊಳಿಸಲಾಗಿದೆ. ಅದರಲ್ಲಿ 2 ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ಬಿಡುಗಡೆಗೊಳಿಸಿದ್ದು, ಒಂದು RSFH 1887 ಅಂದರೆ ರಾಯಚೂರು ಸನ್ಫ್ಲವರ್ ಹೈಬ್ರಿಡ್ 1887 ಅಂಥೇಳಿ, ಇದು 2016-17 ವಲಯ 1 ಮತ್ತು 2 ಶಿಫಾರಸು ಮಾಡಿ ಬಿಡುಗಡೆಗೊಳಿಸಲಾಗಿದೆ. ಇದು 3 ತಿಂಗಳು ಅಂದರೆ 95-100 ದಿವಸದಲ್ಲಿ ಕಟಾವಾಗಿ ಬರ್ತದೆ, ಮತ್ತು ಇದು ಅತಿ ಹೆಚ್ಚು ಎಣ್ಣೆ ಅಂತಂದ್ರೆ 37-38% ಎಣ್ಣೆ ಅಂಶ ಹೊಂದಿರೋದ್ರು ಕಪ್ಪು ಬೀಜ ಹೊಂದಿರುತ್ತೆ. ಮತ್ತು ಇದರ ಇಳುವರಿ ಪ್ರಮಾಣವನ್ನು ನಾವು ನೋಡಿದಾಗ ನೀರಾವರಿ ಪದ್ಧತಿಯಲ್ಲಿ 7-8 ಕ್ವಿಂಟಲ್ ಪ್ರತಿ ಎಕರೆಗೆ ಇದು ಎವರೇಜ್ ಈಲ್ಡು, ಮತ್ತು ಮಳೆಯಾಶ್ರಿತ ಪದ್ಧತಿಯಲ್ಲಿ ಇದು 5-6 ಕ್ವಿಂಟಲ್ ಪ್ರತಿ ಎಕರೆಗೆ ಇಳುವರಿ ಕೊಡುವ ಸಾಮರ್ಥ್ಯವನ್ನು ಹೊಂದಿದೆ. ಮತ್ತು ಇದರ ರೋಗ ಮತ್ತು ಕೀಟ ತಡೆದುಕೊಳ್ಳುವ ಶಕ್ತಿ ಅಂತ ನಾವು ನೋಡಿದರೆ ಮುಖ್ಯ ಗುಣಧರ್ಮಗಳು ಅಂತಂದರೆ ಎಲೆ ಮುದುಡುವ ನಂಜಾಣು ರೋಗವನ್ನು ತಡೆದುಕೊಳ್ಳುವ ಶಕ್ತಿ ಇದೆ, ಮತ್ತು ಇದರ ಜೊತೆಗೆ ಎಲೆ ಚುಕ್ಕೆ ರೋಗ ತಡೆದುಕೊಳ್ಳುವ ಶಕ್ತಿಯು RSFH 1887 ಸಂಕರ್ಣ ತಳಿಗಳಿಗೆ ಇದೆ. ಇನ್ನೊಂದು, ನಾವು ಇತ್ತೀಚಿನ ದಿನಗಳಲ್ಲಿ ಅಂದರೆ ಇಸವಿ 2021-22 RSFH 700 ಅಂತೇಳಿ ರಾಯಚೂರು ಸನ್ಫ್ಲವರ್ 700 ಅಂತ ಒಂದು ನಂಬರ್ ಸಂಕರ್ಣ ತಳಿಯನ್ನು ಸೂರ್ಯಕಾಂತಿ ಬೆಳೆಯಲ್ಲಿ ಶಿಫಾರಸು ಮಾಡಿ ವಲಯ 1, 2 ಮತ್ತು 3 ಬಿಡುಗಡೆಗೊಳಿಸಲಾಗಿದೆ. ಇದು ಸಹ 90-95 ದಿವಸಕ್ಕೆ ಕಟಾವಿಗೆ ಬರುತ್ತೆ, ಮತ್ತು ಎಣ್ಣೆ ಅಂಶ 38-40% ಎಣ್ಣೆ ಅಂಶ ಹೊಂದಿದೆ, ಮತ್ತು ಕಪ್ಪು ಬಣ್ಣದ ಬೀಜ ಇರೋದರಿಂದ ಇದು ಮಾರ್ಕೆಟಿನಲ್ಲಿ ರೈತ ಬಾಂಧವರಿಗೆ ಹೆಚ್ಚಿನ ಮೌಲ್ಯ ಸಿಗುತ್ತೆ. ಮತ್ತು ಇದರ ಇಳುವರಿ ಸಾಮರ್ಥ್ಯ ನೀರಾವರಿ ಪದ್ಧತಿಯಲ್ಲಿ 8-9 ಕ್ವಿಂಟಲ್ ಪ್ರತಿ ಎಕರೆಗೆ ಮತ್ತು ಮಳೆಯಾಶ್ರಿತ ಪದ್ಧತಿಯಲ್ಲಿ 7-8 ಕ್ವಿಂಟಲ್ ಪ್ರತಿ ಎಕರೆಗೆ ಇಳುವರಿ ಕೊಡುವ ಸಾಮರ್ಥ್ಯವನ್ನು ಹೊಂದಿದೆ. ಮತ್ತು ಇದರ ವಿಶೇಷ ಗುಣಗಳನ್ನು ನಾವು ಅವಲೋಕಿಸಿದಾಗ ಇದು ಎಲೆ ಮುದುಡುವ ನಂಜಾಣು ರೋಗ ಮತ್ತು ಬೂದು ರೋಗ ತಡೆದುಕೊಳ್ಳುವ ಶಕ್ತಿಯನ್ನು ಈ ಸಂಕರ್ಣ ತಳಿ ಹೊಂದಿದೆ. ಈ ಎಲ್ಲ ತಳಿಗಳು ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಇರಲಿ ಅಥವಾ ಸಾಕಷ್ಟು ಪ್ರಮಾಣದಲ್ಲಿ ಸಂಕರ್ಣ ತಳಿಗಳು ಸೂರ್ಯಕಾಂತಿ ಬೆಳೆಯಲ್ಲಿ ಪ್ರೈವೇಟ್ ಕಂಪನಿಯಿಂದನೂ ಮಾರಾಟಕ್ಕೆ ಅಥವಾ ರೈತರಿಗೆ ಬೇಸಾಯ ಮಾಡಲಿಕ್ಕೆ ಲಭ್ಯವಿರುತ್ತವೆ. ರೈತರು ಒಂದು ಗಮನಿಸಬೇಕಾಗಿದ್ದು ಒಂದು ಅಂಶ ಅಂತಂತಂದರೆ, ನಾವು ಯಾವುದೇ ಸಂಕರ್ಣ ತಳಿ ಇದು ಕಟಿಂಗ್ ಎಡ್ಜ್ ಟೆಕ್ನಾಲಜಿ ಅಂತ ಅಂದರೆ ಸಂಕರ್ಣ ತಳಿ ಅಂತಂದರೆ ಹೈಬ್ರಿಡ್ ಟೆಕ್ನಾಲಜಿ. ಸೊ ಅದನ್ನು ನಾವು ಬೆಳಿಬೇಕಂತಂದರೆ ರೈತರು ಮೊದಲೇ ವರ್ಷ ಬೆಳೆದ ಆಯಿತು ಅಂತಂದರೆ ಹೊಸ ಹೈಬ್ರಿಡನ್ನು ನಾವು ಟೆಸ್ಟ್ ಮಾಡಬೇಕು ಅಥವಾ ಬೆಳಿಬೇಕಂತಂದರೆ ಒಂದು ಅಥವಾ ಎರಡು ಎಕರೆ ಅಷ್ಟೇ ಬೆಳೆದು ಆದರೆ ನಮ್ಮ ಹೊಲದ ಗುಣಧರ್ಮ, ನಮ್ಮ ಊರಲ್ಲಿರೋ ಹವಾಮಾನದ ಗುಣಧರ್ಮ ಮತ್ತು ಮಣ್ಣಿನ ಗುಣಧರ್ಮಕ್ಕೆ ಹೊಂದಿಕೊಂಡು ಬೆಳೆದಿದ್ದನ್ನು ನೋಡಿಕೊಂಡು ಆಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಆ ಸಂಕರ್ಣ ತಳಿಗಳನ್ನು ಆಯ್ಕೆ ಮಾಡಬೇಕು. ಈ ರೀತಿ ಮಾಡದೆ ಆದರೆ ಈ ರೈತರು ಹೆಚ್ಚು ಹೆಚ್ಚು ಇಳುವರಿ ಪಡೆಯಲಿಕ್ಕೆ ಅನುಕೂಲ ಆಗ್ತದೆ. ಈಗ ನಿಮ್ಮ ರಾಯಚೂರು ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಎಣ್ಣೆಕಾಳು ಸಂಶೋಧನೆ ಮತ್ತು ಅಭಿವೃದ್ಧಿ ಕಾರ್ಯಚಟುವಟಿಕೆ ನಡೀತಾ ಇದೆ. ಇತ್ತೀಚೆಗೆ ಒಂದು ಬೆಸ್ಟ್ ಸೆಂಟರ್ ಅಂತೇಳಿ ಅವಾರ್ಡನ್ನು ಸಹ ಬಂತು ನಿಮ್ಮ ಒಂದು ರಿಸರ್ಚ್ ಸಂಸ್ಥೆಗೆ ಎಣ್ಣೆಕಾಳು ಅಭಿವೃದ್ಧಿಯಲ್ಲಿ. ನೀವು ಎಣ್ಣೆಕಾಳು ವಿಶೇಷವಾಗಿ ಸೂರ್ಯಕಾಂತಿಯ ಬೀಜೋತ್ಪಾದನೆ ಬೀಜಗಳು ಜಾಸ್ತಿ ರೈತರಿಗೆ ಲಭ್ಯವಾಗಬೇಕು, ನೀವು ಸುಮಾರು 3-4 ತಳಿಗಳ ಸಂಶೋಧನೆ ಆಗಿದ್ದಾವೆ, ಈ ಒಂದು ಬೀಜದ ಲಭ್ಯತೆ ಬಗ್ಗೆ ವಿಶ್ವವಿದ್ಯಾಲಯ ಏನು ಕ್ರಮ ಮಾಡ್ತಾ ಇದೆ? ಲಭ್ಯ ಆಗ್ತಿದ್ದಾವ ಬೀಜಗಳು, ನಿಮ್ಮ ಉತ್ಪಾದನೆ ಇದೆ ಅಂತೀರಾ, ಬೀಜೋತ್ಪಾದನೆ ಹೇಗೆ ರೈತರಿಗೆಲ್ಲ? ಹೌದು ಸರ್, ನಾವು ಸಂಕರ್ಣ ತಳಿಗಳ ಬಿಡುಗಡೆ ಅಷ್ಟೇ ಅಲ್ಲದೆ ನಾವು ಸಾಕಷ್ಟು ಪ್ರಮಾಣದಲ್ಲಿ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನ ಬೀಜ ಘಟಕದ ಒಂದು ಸಹಯೋಗದಿಂದ ನಾವು ಸಾಕಷ್ಟು ಪ್ರಮಾಣದ ಬೀಜೋತ್ಪಾದನೆಯನ್ನು ಸಹ ನಾವು ಕೈಗೊಂಡಿದ್ದೇವೆ. ಸಾಕಷ್ಟು ರೈತರು ಇದರ ಮತ್ತೆ ಮತ್ತೆ ಅದನ್ನು ಬಂದು ಬೀಜ ಒಯ್ತಾ ಇದ್ದಾರೆ. ಇದು ನಮಗೆ ಸೀಡ್ ಪ್ರೊಡಕ್ಷನ್ ಅಥವಾ ಬೀಜೋತ್ಪಾದನೆ ಮಾಡಬೇಕಾದ್ರೆ ಒಂದು ಹವಾಗುಣದ ಅದು ಒಂದು ಅನುಕೂಲ ನಮಗೆ ಮುಖ್ಯವಾಗಬೇಕು. ಅದು ನಮ್ಮ ಪ್ರದೇಶದಲ್ಲಿ ಅತಿ ಕಡಿಮೆ. ಸೊ ಅದಕ್ಕೋಸ್ಕರ ನಾವು ಬೇರೆ ಪ್ರದೇಶಗಳಿಗೆ ಅಂದರೆ ಬಾಗೇಪಲ್ಲಿ, ಬೆಂಗಳೂರು ಸಮೀಪಿರೋ ಬಾಗೇಪಲ್ಲಿಗಾಯಿತು ಅಥವಾ ರಾಣೆಬೆನ್ನೂರದಲ್ಲಿ ನಾವು ಬೀಜೋತ್ಪಾದನವನ್ನು ಮಾಡಿ ನಮ್ಮ ಪ್ರದೇಶದ ರೈತರಿಗೆ ಗುಣಮಟ್ಟದ ಸಂಕರ್ಣ ಬೀಜ ತಳಿಗಳನ್ನು ಕೊಡಲಿಕ್ಕೆ ಅನುವು ಮಾಡಿಕೊಡ್ತಾ ಇದ್ದೀವಿ. ಇನ್ನು ಸೂರ್ಯಕಾಂತಿ ಬೆಳೆಯಲ್ಲಿ ವಿಶೇಷವಾಗಿ ಇಳುವರಿಯನ್ನು ಪಡೀಲಿಕ್ಕೆ ರೈತರು ಯಾವ ಒಂದು ವೈಜ್ಞಾನಿಕ ತಾಂತ್ರಿಕತೆಗಳನ್ನು ಅಥವಾ ಬೇಸಾಯ ಕ್ರಮಗಳನ್ನು ಅಳವಡಿಸ್ಕೋಬೇಕಂತ ಹೇಳ್ತಿರ್ತಾವೆ? ಸರ್, ಸೂರ್ಯಕಾಂತಿ ಬೆಳೆ ಒಂದು ಎಣ್ಣೆಕಾಳು ಬೆಳೆ. ಇದು ಎಣ್ಣೆಕಾಳು ಬೆಳೆ, ಯಾವುದೇ ಎಣ್ಣೆಕಾಳು ಬೆಳೆ ಇರೋದು ಅಂತಂದರೆ ಅದು ಶಕ್ತಿದಾಯಕವಾದ ಒಂದು ಬೆಳೆಗಳು. ಇದಕ್ಕೆ ನಾವು ಶಕ್ತಿಯನ್ನು ಆರ್ಗ್ಯಾನಿಕ್ ಅಥವಾ ಇನ್ಆರ್ಗ್ಯಾನಿಕ್ ಫರ್ಟಿಲೈಸರ್ ಅಥವಾ ರಸಗೊಬ್ಬರಗಳ ಮುಖಾಂತರ ನಾವು ಒದಗಿಸಬೇಕಾಗ್ತದೆ. ಸೊ ಇದಕ್ಕೋಸ್ಕರ ರೈತ ಬಾಂಧವರು ನಾವು ಈ ಕೊಟ್ಟಿಗೆ ಗೊಬ್ಬರ ಹಾಕೋದನ್ನು ಭಾಳ ಕಡಿಮೆ ಮಾಡಿದ್ದಾರೆ. ಆ ಕೊಟ್ಟಿಗೆ ಗೊಬ್ಬರ ಹಾಕಿದ್ದ ನೆಲಗಳನ್ನು ಬೇರೆ ಬೆಳೆಗಳಿಗೆ ಅದನ್ನು ಉಪಯೋಗಿಸ್ಕೊಂಡು ಎಲ್ಲಿ ಫಲವತ್ತತೆ ಕಡಿಮೆ ಇರ್ತದೆ ಅಥವಾ ಪರಿಕರಗಳು ಕಡಿಮೆ ಇರ್ತದೆ ಅಂಥ ಪ್ರದೇಶದಲ್ಲಿ ನಾವು ಎಣ್ಣೆಕಾಳು ಬೆಳೆಗಳನ್ನು ಬೆಳೆದರೆ ಇಳುವರಿ ಕುಂಠಿತವಾಗೋದು ಭಾಳ ಒಂದು ನೋವಿನ ಸಂಗತಿ ಅಂತ ನಾವು ಹೇಳ್ಬೋದು. ಅದಕ್ಕೋಸ್ಕರ ಸಾವಯವ ಗೊಬ್ಬರ ಅಂದರೆ ಕೊಟ್ಟಿಗೆ ಗೊಬ್ಬರ ಮತ್ತು ಕಾಂಪೋಸ್ಟ್ ಗೊಬ್ಬರ ಪ್ರತಿ ಎಕರೆಗೆ 3-3.5 ಟನ್ ನಾವು ಇದನ್ನು ರೈತ ಬಾಂಧವರು ತಪ್ಪದೆ ಹಾಕಬೇಕು. ಇದರ ಜೊತೆಗೆ ನಾವು ಬಿತ್ತನೆಗೆ 36 ಕೆಜಿ ರಂಜಕ, 36 ಕೆಜಿ ಸಾರಜನಕ ಮತ್ತು 24 ಕೆಜಿ ಒಂದು ಎಕರೆಗೆ ಪೊಟ್ಯಾಷನ್ನು ಒದಗಿಸಿ ಬೆಳೆಯನ್ನು ಬಿತ್ತನೆ ಮಾಡಬೇಕು. ಇದು ರೈತರ ಭಾಷೆಯಲ್ಲಿ ಹೇಳಬೇಕಂತಂದರೆ 1 ಚೀಲ ಯೂರಿಯಾ, 1 ಚೀಲ DAP ಮತ್ತು 0.5 ಚೀಲ MOP ಇದು ಒಂದು ಎಕರೆಗೆ ರೈತರು ಸರ್ವೇ ಸಾಮಾನ್ಯವಾಗಿ ಕೊಟ್ಟು ಬೆಳೆದೇ ಆದರೆ ಇದು ಏನಾಗ್ತಾ ಇದೆ, ಸೂರ್ಯಕಾಂತಿ ಬೆಳೆ ನಾವು ಸಾಕಷ್ಟು ಪ್ರಮಾಣದಲ್ಲಿ ರಸಗೊಬ್ಬರಗಳನ್ನು ಕೊಡ್ತಾ ಇಲ್ಲ. ಅದೇ ಭತ್ತದ ಬೆಳೆಗೆ ಆದರೆ ಯಥೇಚ್ಛವಾಗಿ ರಸಗೊಬ್ಬರವನ್ನು ಹಾಕಿ ನಾವು ಬೆಳೆಸ್ತೇವೆ. ಬಟ್ ಸೂರ್ಯಕಾಂತಿ ಏನಾಗ್ತಾ ಇದೆ, ನಾವು ಅದಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ರಸಗೊಬ್ಬರಗಳನ್ನು ಕೊಡದೆ ಒಲಿಂಪಿಕ್ಸ್ಗೆ ನಾವು ಅಥವಾ ಕುಸ್ತಿಪಟುಗಳಿಗೆ ಜಾತ್ರೆಯಲ್ಲಿ ನಾವು ಏನು ಅದಕ್ಕೆ ಅವರಿಗೆ ಊಟ ಹಾಕಲಾರ್ದೇ ಕುಸ್ತಿ ಆಡು ಅಂತೇಳಿ ಕಳಿಸ್ದಂಗೆ ಆಗ್ತಾ ಇದೆ. ಹೀಗಾಗಿ ಸೂರ್ಯಕಾಂತಿಯ ಬೆಳೆ ಇಳುವರಿನೂ ಕುಂಠಿತ ಆಗ್ತಾ ಇದೆ. ಸೊ ಆ ದಿಸೆಯಲ್ಲಿ ರೈತ ಬಾಂಧವರು ಗಮನ ವಹಿಸಬೇಕು. ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಪೋಷಕಾಂಶಗಳ ನಿರ್ವಹಣೆ ಬಹಳ ಮುಖ್ಯ. ಬಹಳ ಮುಖ್ಯ ಸರ್. ಸೂರ್ಯಕಾಂತಿ ಬೆಳೆ ಹೆಚ್ಚಾಗಿ ಬಹಳಷ್ಟು ಪೋಷಕಾಂಶಗಳನ್ನು ತಗೋತದೆ ಭೂಮಿಯಿಂದ. ಅದು ಹೌದು ಸರ್. ಈಗ ಯಾವುದೇ ಎಣ್ಣೆಕಾಳು ಬೆಳೆ ಅಂತಂದ್ರೆ ನಾವು ಮನುಷ್ಯರು ಎಣ್ಣೆಕಾಳುಗಳನ್ನು ತಿನ್ನೋದು ಶಕ್ತಿ ಬರಲಿ ಅಂತ, ಶಕ್ತಿದಾಯಕ. ಆ ಶಕ್ತಿ ಎಲ್ಲಿಂದ ಬರ್ತದೆ, ಭೂಮಿಯಿಂದ ಬೆಳೆಗಳಿಗೆ ಒದಗಿಸಬೇಕಾಗ್ತದೆ. ಆ ಫಲವತ್ತತೆ ಇರುವ ಅದು ಏನು ಭೂಮಿಯನ್ನು ಅದನ್ನು ಅದು ಎಣ್ಣೆಕಾಳು ಬೆಳೆಗಳು ಹೀರಿಕೊಳ್ತವೆ. ಸೊ ಅದಕ್ಕೋಸ್ಕರ ನಾವು ರೈತ ಬಾಂಧವರು ಎಣ್ಣೆಕಾಳು ಬೆಳೆಗಳನ್ನು ಬೆಳಿಬೇಕಾಗ್ತದೆ, ಫಲವತ್ತತೆ ಆದ ಹೊಲಗಳನ್ನು ಆರಿಸಬೇಕು ಮತ್ತು ಅದರ ಜೊತೆಗೆ ಸರಿಯಾದ ಪ್ರಮಾಣದಲ್ಲಿ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ರಸಗೊಬ್ಬರಗಳನ್ನು ಅದಕ್ಕೆ ಕೊಡಬೇಕು ಅಂತ ನನ್ನ ಒಂದು ವ್ಯಕ್ತಿ. ಸೂರ್ಯಕಾಂತಿಯನ್ನ ಒಣಬೇಸದಲ್ಲಿ ಬೆಳೀತಾರೆ ರೈತರು, ನೀರಾವರಿ ಆಶ್ರಯದಲ್ಲಿ ಕೆಲವೊಂದು ಜನ ರೈತರು ಬೆಳೀತಿರ್ತಾರೆ. ನೀರಾವರಿಯಲ್ಲಿ ಏನು ಹೇಳ್ತಿರ್ತಾವೆ ನೀರು ನಿರ್ವಹಣೆ ಬಗ್ಗೆ? ರೈತರು ಕೆಲವೊಮ್ಮೆ ನೀರನ್ನು ಮೇಲಿನ ಮೇಲೆ ಹಾಸ್ತಿರ್ತಾರೆ, ನೀರು ಭಾಳ ಬೇಕಾಗಿಲ್ಲ ಅಂತ ಕೆಲವೊಂದು ಜನ ರೈತರು ಹೇಳ್ತಾರೆ, ಸಾಕ್ರಿ ಒಂದು 3-4 ನೀರಲ್ಲಿ ಬಂದ್ಬಿಡುತ್ತೆ ಅಂತ ಹೇಳ್ತಿರ್ತಾರೆ, ತಮ್ಮ ಅಭಿಪ್ರಾಯ ಏನು? ನೀರಿನ ನಿರ್ವಹಣೆನು ಭಾಳ ಮುಖ್ಯ ಸರ್. ಈ ಸೂರ್ಯಕಾಂತಿ ಒಂದು ಹೆಚ್ಚಿನ ಇಳುವರಿ ಪಡೆಯೋದಕ್ಕೆ ಕಪ್ಪು ಮಣ್ಣಿನಲ್ಲಿ ನಾವು ಸರ್ವೇ ಸುಮಾರು 15-20 ದಿವಸಕ್ಕೆ ಒಂದು ಸಲ ನೀರು ಕೊಡಬೇಕಾಗ್ತದೆ. ಮರಳು ಮಿಶ್ರಿತ ಕೆಂಪು ಭೂಮಿಯಲ್ಲಿ ಸೂರ್ಯಕಾಂತಿ ಬೆಳೆಯನ್ನು ಬೆಳೆದರೆ ಅದು 8-10 ದಿವಸಕ್ಕೆ ಒಮ್ಮೆ ನೀರನ್ನು ಕೊಡಬೇಕಾಗತ್ತೆ. ಇದು ಹವಾಗುಣಕ್ಕೆ ಹೊಂದಿಕೊಂಡು ನಾವು ಅದರ ಮುಂಗಾರಿನಲ್ಲಿ ಬೇರೆ ಹವಾಗುಣ ಇರ್ತದೆ, ಹಿಂಗಾರಿನಲ್ಲಿ ಬೇರೆ ಇರ್ತದೆ, ಮತ್ತು ಬೇಸಿಗೆಯಲ್ಲಿ ಬೇರೆ ಇರ್ತದೆ. ಅದಕ್ಕೆ ಅನುಗುಣವಾಗಿ ನಾವು ರೈತರು ನೀರಿನ ನಿರ್ವಹಣೆ ಮಾಡಬೇಕು. ಸರ್ವೇ ಸುಮಾರವಾಗಿ ನಾವು ಸೂರ್ಯಕಾಂತಿ ಬೆಳೆಗೆ ಒಟ್ಟು 4-5 ನೀರಾವರಿ ನೀರು ಕೊಡೋದು ಒಂದು ಇದು ಬೇಕಾಗುತ್ತೆ. ಸರ್ವೇ ಸುಮಾರವಾಗಿ ನಾವು 4 ಸಂದಿಗ್ಧ ಪರಿಸ್ಥಿತಿಯನ್ನು ಸೂರ್ಯಕಾಂತಿ ಬೆಳೆಯಲ್ಲಿ ನಾವು ಸಂಶೋಧನೆ ಮುಖಾಂತರ ಕಂಡುಹಿಡಿದಿದ್ದೇವೆ. ಇದು ಯಾವ ಅಂತಂದ್ರೆ, ಒಂದು ಬಿತ್ತನೆ ಮಾಡೋ ಟೈಮ್ದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಭೂಮಿಯಲ್ಲಿ ತೇವಾಂಶ ಇರಬೇಕು. ಆ ತೇವಾಂಶವನ್ನು ನೋಡಿಕೊಂಡು ರೈತ ಬಾಂಧವರು ಬಿತ್ತನೆ ಮಾಡಬೇಕು. ಅದ ತದನಂತರ 30-40 ದಿವಸಗಳ ನಂತರ ಬಿತ್ತದಾದ 30-40 ದಿವಸ ಆದಮೇಲೆ ಅದಕ್ಕೆ ಇನ್ನೊಂದು ನೀರು ಕೊಡಬೇಕಾಗ್ತದೆ. ಅದಾದ ಮೇಲೆ 3ನೇ ನೀರು ನಾವು 55-60 ದಿವಸ, ಇದು ಹೂವಾಡುವ ಸಮಯದಲ್ಲಿ, ಸೂರ್ಯಕಾಂತಿ ಬೆಳೆ ಯಾವಾಗ ಹೂವಾಡ್ತಾ ಇರ್ತದೆ ಆ ಸಮಯದಲ್ಲಿ ಭೂಮಿಯಲ್ಲಿ ನೀರು ಕೊಟ್ಟು ತೇವಾಂಶವನ್ನು ಕಾಪಾಡಬೇಕು. ಅದು ಆದಮೇಲೆ ಲಾಸ್ಟ್ ಮತ್ತು 4ನೇ ನೀರು ಕೊಡುವುದು ಅಂತಂತಂದರೆ 65-70, ಇದು ಕಾಳು ಕಟ್ಟುವ ಸಮಯ. ಕಾಳು ಕಟ್ಟುವ ಸಮಯದಲ್ಲಿ ನಾವು ಭೂಮಿಯಲ್ಲಿ ಹೆಚ್ಚಿನ ತೇವಾಂಶವನ್ನು ಕಾಪಾಡಿದ್ರಾದರೆ ಸರಿಯಾದ ಪ್ರಮಾಣದಲ್ಲಿ ಇದು ಕಾಳು ಕಟ್ಟಿ ಹೆಚ್ಚಿನ ಇಳುವರಿಯಾಗಿ ಕೊಡಲಿಕ್ಕೆ ಅನುವು ಮಾಡಿಕೊಡ್ತದೆ. ಇದರ ಜೊತೆಗೆ ನಾವು ಹೂವಾಡುವ ಸಮಯದಲ್ಲಿ ನಾವು ರೈತ ಬಾಂಧವರು ಇನ್ನೊಂದು ಬೋರಾಕ್ಸ್ ದ್ರಾವಣವನ್ನು 1 ಲೀಟರ್ ನೀರಿನಲ್ಲಿ 2 ಗ್ರಾಂ ಬೋರಾಕ್ಸ್ ಅನ್ನು ಕರಗಿಸಿ ಹೂವಾಡುವ ಸಮಯದಲ್ಲಿ ಹೂವಿನ ಹಿಂದಿನ ಭಾಗಕ್ಕೆ ನಾವು ಸಿಂಪರಣೆ ಮಾಡಬೇಕು. ಇದರಿಂದ ನಾವು 10-15% ಇಳುವರಿಯನ್ನು ಹೆಚ್ಚಿಸಬಹುದು ಸೂರ್ಯಕಾಂತಿ ಬೆಳೆಯಲ್ಲಿ. ಇದು ಹೆಂಗಾಗ್ತದೆ ಅಂತಂದರೆ, ಇದರಿಂದ ಬೋರಾಕ್ಸ್ ಸ್ಪ್ರೇ ಮಾಡೋದ್ರಿಂದ ಸಿಂಪರಣೆ ಮಾಡೋದ್ರಿಂದ ಕಾಳು ಕೊಟ್ಟು ಪ್ರಮಾಣ ಜಾಸ್ತಿ ಆಗ್ತದೆ, ಮತ್ತು ಕಾಳಿನ ಗಾತ್ರ ಜಾಸ್ತಿ ಆಗ್ತದೆ, ಮತ್ತು ಎಣ್ಣೆ ಅಂಶ ಜಾಸ್ತಿ ಆಗ್ತದೆ. ಈ 3 ಅಂಶಗಳಿಂದ ಸೂರ್ಯಕಾಂತಿ ಬೆಳೆಯಲ್ಲಿ ಹೆಚ್ಚಿನ ಇಳುವರಿ ಪಡೆಯಲಿಕ್ಕೆ ಬೋರಾಕ್ಸ್ ದ್ರಾವಣ ಸಿಂಪರಣೆಯು ಬಹಳ ಮುಖ್ಯ ಅಂತ ನನಗೆ ಅನಿಸ್ತಾ ಇದೆ. ಈಗ ರಂಜಕಯುಕ್ತ ಗೊಬ್ಬರಗಳನ್ನು ಜಾಸ್ತಿ ಪ್ರಮಾಣದಲ್ಲಿ ಕೊಡಬೇಕಾ ಸೂರ್ಯಕಾಂತಿದು ಎಣ್ಣೆ ಕಾಳು ಬೆಳೆಗಳಿಗೆ, ತಮ್ಮ ಅಭಿಪ್ರಾಯದಲ್ಲಿ? ಹೌದು ಸರ್, ಅದು ಇರೋದ್ರಿಂದ ಏನಾಗ್ತದೆ, ಎಣ್ಣೆ ಅಂಶ ಎಣ್ಣೆ ಕಾಳು ಬೀಜಗಳಲ್ಲಿ ಎಣ್ಣೆ ಅಂಶ ಹೆಚ್ಚು ಮಾಡಲಿಕ್ಕೆ ಅನುವು ಆಗ್ತದೆ. ರೈತ ಬಾಂಧವರು ಅದನ್ನು ತಪ್ಪದೇ ಕೊಡಬೇಕು. ಮುಖ್ಯವಾದದ್ದು ಸಮಸ್ಯೆ ಇಲ್ಲಿ ಕೀಟಗಳ ಹಾವಳಿ ಬಹಳಷ್ಟು ಬರ್ತದೆ. ಈಗ ಅಂದ್ರೆ ಎಲೆ ತಿಂತಕ್ಕಂಥ ಹುಳು, ಆಮೇಲೆ ಈ ಒಂದು ಕೂರಿ ಹುಳು ಅಂತೇಳಿ ಕೆಳಗಡೆ ಎಲ್ಲ ಗುಂಪು ಗುಂಪಾಗಿರುತ್ತೆ, ಅದೊಂದು ದೊಡ್ಡ ಸಮಸ್ಯೆ ಸರ್ ಅಂತ ಹೇಳ್ತಿರ್ತಾರೆ ರೈತರು. ಇಲ್ಲಿ ಏನು ಒಂದು ಹತೋಟಿ ಕ್ರಮ ಮಾಡ್ಬೇಕಂತ ಹೇಳ್ತಾರೆ? ಮುಖ್ಯವಾಗಿ ಸೂರ್ಯಕಾಂತಿಯಲ್ಲಿ 2 ವಿಧವಾದ ಒಂದು ಕೀಟಗಳು ಬರ್ತಾವೆ ಸರ್. ಒಂದು ರಸ ಹೀರುವ ಕೀಟಗಳು, ಹಸಿರು ಜಿಗಿ ಮತ್ತು ಥ್ರಿಪ್ಸ್ ನುಸಿ ಅಂತೇವೆ. ಸೊ ಅದನ್ನ ತೋಟಿ ಮಾಡಬೇಕು ಅಂತಂದ್ರೆ, ಒಂದು ಬೀಜೋಪಚಾರ. ಬೀಜೋಪಚಾರ ಮಾಡೋದ್ರಿಂದ ಅಂದ್ರೆ ಗೌಚು ಅಂತ ಸಿಗ್ತದೆ ಸರ್, ಇಮ್ಮಡಾಕ್ರೋಪಿಟ್. 5 ಗ್ರಾಂ 1 ಕೆಜಿಗೆ ಲೇಪನ ಮಾಡಿ ಅದನ್ನು ನೆರಳಲ್ಲಿ ಒಣಗಿಸಿ ಬಿತ್ತಿದರೆ ಆದರೆ ಮುಂದಿನ 30-35 ದಿವಸಗಳವರೆಗೆ ರಸ ಹೀರುವ ಕೀಟಗಳಿಂದ ಬಾಧೆಯಿಂದ ನಾವು ಹತೋಟಿ ಮಾಡಬಹುದು. ಅದೇ ರೀತಿ ಇದನ್ನೇ ಇಮ್ಮಡಾಕ್ರೋಪಿಡ್ 0.25 ml ಪ್ರತಿ ಲೀಟರ್ಗೆ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡುವುದರಿಂದ ರಸ ಹೀರುವ ಕೀಟಗಳನ್ನು ನಾವು ಹತೋಟಿ ಮಾಡಬಹುದು. ಇದರ ಜೊತೆಗೆ 2ನೇ ವಿಧವಾದ ಕೀಟಗಳು ಅಂತಂದರೆ ಎಲೆ ತಿನ್ನುವ ಕೀಟಗಳು, ಸ್ಪೋಡಪ್ಟರ ಅಥವಾ ಕಂಬಳಿ ಹುಳು ಅಂತ ಹೇಳ್ತೇವೆ. ಸೊ ಅಂಥವು ನಾವು ಹತೋಟಿ ಮಾಡಬೇಕಂತಂದರೆ, ಮೊದಲೇದು ರೈತರು ಒಂದು ಅವಲೋಕಿಸ್ಕೋಬೇಕು ಅಂತಂತಂದರೆ, ಅಲ್ಲಲ್ಲಿ ಈ ಕೀಟಗಳು ಎಲೆಯ ತೆಳಭಾಗದಲ್ಲಿ ಗುಂಪಿನಲ್ಲಿ ತತ್ತಿಡ್ತವೆ. ಸೊ 1 ಎಕರೆಯಲ್ಲಿ 5-6 ಗಿಡದಲ್ಲಿ ಅಷ್ಟೇ ಅದನ್ನು ಬಾಧೆ ಕಂಡುಬಿಡ್ತದೆ. ಸೊ ರೈತರು ಅದನ್ನು ಮೊದಲು ಅದನ್ನು ಅಬ್ಸರ್ವ್ ಮಾಡಿ ಅದನ್ನು ನೋಡಿಕೊಂಡು ಅಂಥ ಎಲೆಗಳನ್ನು ನಾವು ನಾಶಪಡಿಸಿದ್ದೇ ಆದರೆ ಯಾವುದು ಸಿಂಪರಣೆನೂ ಬೇಕಾಗಲಿಕ್ಕಿಲ್ಲ. ಕೈಯಿಂದ ಆರಿಸಿ ನಾಶಪಡಿಸಬೇಕು. ಯಾಕಂದ್ರೆ ಒಂದೇ ಗುಂಪಿನಲ್ಲಿ ಇರ್ತವೆ, ತತ್ತಿಗಳನ್ನು ನಾಶಪಡಿಸೋದ್ರಿಂದ ಬೇರೆ ಬೇರೆ ಕಡೆ ಹೋಗೋದು ಚಾನ್ಸಸ್ ಕಡಿಮೆ ಇರ್ತದೆ. ಸೊ ಸಿಂಪರಣೆಯನ್ನು ಕಡಿಮೆ ಮಾಡಬಹುದು. ಮಿಕ್ಕಿದ್ದೇ ಆದಲ್ಲಿ ನಾವು ಸಾಕಷ್ಟು ಒಳ್ಳೆಯ ಥರದ ಕ್ರಿಮಿನಾಶಕಗಳು ನಮ್ಮಲ್ಲಿ ಮಾರ್ಕೆಟ್ದಲ್ಲಿ ಅವೈಲಭ್ಯವಿದ್ದಾವೆ. ಲ್ಯಾಂಬ್ಡಾ ಸೈಲೋತ್ರಿನ್ ಅಂಥೇಳಿ, ಅದು 0.5 ml 1 ಪ್ರತಿ ಲೀಟರ್ಗೆ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಅಥವಾ ಇಂಡಾಕ್ಸಿಕಾರ್ಬ್ 0.3 ml ಪ್ರತಿ ಲೀಟರ್ಗೆ ಸಿಂಪರಣೆ ಮಾಡಬಹುದು. ಅಥವಾ ಸ್ಪೈನೋಸ್ಯಾಡ್ ಅಂಥೇಳಿ, ಅದು 0.1 ml ಪ್ರತಿ ಲೀಟರ್ಗೆ ಬೆರೆಸಿ ಸಿಂಪರಣೆ ಮಾಡೋದ್ರಿಂದ ಈ ಎಲೆ ತಿನ್ನುವ ಕೀಟಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಹತೋಟಿ ಮಾಡಲಿಕ್ಕೆ ಅನುವು ಮಾಡಿಕೊಡ್ತಾರೆ. ಇಲ್ಲಿ ಮುಖ್ಯವಾಗಿ ಏನಾದರೂ ಹೇಳ್ಕೊಳ್ಳುವಂಥ ರೋಗಗಳು ಭಾಳಷ್ಟು ಹಾನಿ ಮಾಡ್ತಾವೆ ಇಲ್ಲಿ ರೋಗ ರೋಗಗಳು ಸೂರ್ಯಕಾಂತಿ ಬೆಳೆಯಲ್ಲಿ ಮಂಜಾಣು ರೋಗ ಒಂದು ಬಹಳ ಬಾಧೆ ಬರ್ತದೆ ಸರ್. ಇದು ಏನಾಗ್ತಾ ಇದೆ ಅಂತಂದ್ರೆ, ಇದು ಬೇರೆ ಬೇರೆ ಕೀಟಗಳಿಂದ ಪ್ರಸರಿಸುತ್ತದೆ. ನಂಜಾಣು ರೋಗ ಅಂದ್ರೆ ವೈರಸ್ ರೋಗ. ನಮಗೆ ಮನುಷ್ಯರಿಗೆ 2 ವರ್ಷದ ಹಿಂದೆ ಕೊರೋನಾ ಬಂತು, ಅದೇ ರೀತಿ ಈ ಬೆಳೆಗಳಿಗೆ ನಂಜಾಣು ರೋಗ ಬರ್ತಾ ಇದೆ ಅಥವಾ ವೈರಸ್ ರೋಗಗಳು ಬರ್ತಾ ಇದೆ. ಸೊ ಇದು ಬರದಂಗೆ ನಾವು ತಡೆಗಟ್ಟಬೇಕಂತಂದ್ರೆ ಹೊಲ ಸುತ್ತ ನಾವು ಸೂರ್ಯಕಾಂತಿ ಬೆಳೆಯ ಸುತ್ತಲೂ ಎತ್ತರವಾಗಿ ಬೆಳೆಯುವ ಜೋಳ ಆಗಿರ್ಬೋದು ಅಥವಾ ಸಜ್ಜೆ ಆಗಿರ್ಬೋದು, ಇದನ್ನೇ ಬೆಳೆಯೋದ್ರಿಂದ ಬೇರೆ ಹೊಲಗಳಿಂದ ರೋಗ ಪಸರಿಸುವ ಥ್ರಿಪ್ಸ್ ಆಗಿರ್ಬೋದು ಅಥವಾ ವೈಟ್ ಫ್ಲೈಸ್ ಆಗಿರ್ಬೋದು ಹೊರದ ಹೊಲಗಳಿಂದ ಬರೋದು ಪ್ರಮಾಣ ಕಡಿಮೆ ಆಗ್ತದೆ. ಅದರ ಜೊತೆಗೆ ನಾವು ನಂಜಾಣು ರೋಗವನ್ನು ಹತೋಟಿ ಮಾಡ್ಬೇಕಂತಂದ್ರೆ ಇಮ್ಡಾಕ್ರೋಪಿಡ್ ಅದೇ ರಸಹೀರೋ ಕೀಟಗಳನ್ನು ನಾವು ಹತೋಟಿ ಮಾಡೋದರ ಅದರಿಂದ ನಾವು ಹತೋಟಿ ಮಾಡ್ಬೋದು. ಮತ್ತು ಇನ್ನೂ ಒಂದು ಪ್ರಮುಖವಾಗಿ ಮುಂಗಾರು ಹಂಗಾಮಿನಲ್ಲಿ ಬರುವ ಒಂದು ರೋಗ ಅಂದರೆ ಎಲೆಚುಕ್ಕೆ ರೋಗ. ಎಲೆಚುಕ್ಕೆ ರೋಗವನ್ನು ಹತೋಟಿ ಮಾಡಲಿಕ್ಕೆ 2 ಗ್ರಾಂ ಮ್ಯಾಂಕೋಜೆಬ್ಬನ್ನು ಅಥವಾ 1 ಮಿಲಿ ಹೆಕ್ಸಾಕೊನಸಾಲ್ 1 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡೋದರಿಂದ ಅಥವಾ ರೋಗ ಕಂಡ ತಕ್ಷಣ ಲಕ್ಷಣಗಳು ಕಂಡ ತಕ್ಷಣ ಸಿಂಪರಣೆ ಮಾಡುವುದು ಮತ್ತು 15 ದಿವಸದ ನಂತರ ಮತ್ತೊಮ್ಮೆ ಇದನ್ನು ಸಿಂಪರಣೆ ಮಾಡುವುದರಿಂದ ಎಲೆಚುಕ್ಕೆ ರೋಗವನ್ನು ಹತೋಟಿ ಮಾಡಬಹುದು. ಆಮೇಲೆ ಹಿಂಗಾರಿನ ಹಂಗಾಮಿನಲ್ಲಿ ನಾವು ಇನ್ನೊಂದು ಪ್ರಮುಖವಾದ ರೋಗ ಅಂತಂದರೆ ಸೂರ್ಯಕಾಂತಿ ಬೆಳೆಗೆ ಬೂದಿ ರೋಗ. ಬೂದಿ ರೋಗ ಅಂತಂದ್ರೆ ನಮ್ಮ ಸುಣ್ಣದ ಪುಡಿ ಎಲೆ ಮೇಲೆ ಉದರಿಸಿದಂಗೆ ಆಗಿರ್ತದೆ. ಅಂಥ ಒಂದು ಲಕ್ಷಣಗಳು ಕಂಡು ಬಂದರೆ ಇದು ಸರ್ವೇ ಸುಮಾರವಾಗಿ ತೆಳಗಿನ ಎಲೆಗಳಿಂದ ಮೇಲಿನ ಎಲೆಗಳಿಗೆ ಪರಿಸರಿಸ್ತಾ ಹೋಗುತ್ತೆ. ಸೊ ರೈತ ಬಾಂಧವರು ಇದನ್ನು ಲಕ್ಷಣಗಳು ಕಂಡು ಕೂಡಲೇ ಇದನ್ನು ಹತೋಟಿ ಮಾಡುವ ಸಲುವಾಗಿ ಹೆಕ್ಸಾಕೊನಸಾಲ್ ಅಂತ ಒಂದು ಕೆಮಿಕಲ್ ಸಿಗ್ತದೆ, ಅದನ್ನು 1 ml ಬೆರೆಸಿ ಪ್ರತಿ ಲೀಟರ್ ನೀರಿಗೆ ಸಿಂಪರಣೆ ಮಾಡೋದರಿಂದ ಈ ಬೂದಿ ರೋಗವನ್ನು ಸಹ ಸಾಕಷ್ಟು ಪ್ರಮಾಣದಲ್ಲಿ ಹತೋಟಿ ಮಾಡಬಹುದು. ಒಳ್ಳೆಯದು ಡಾಕ್ಟರ್ ವಿಕಾಸ್ ಕುಲಕರ್ಣಿ ಅವರು, ಇದುವರೆಗೆ ಸೂರ್ಯಕಾಂತಿ ಬೆಳೆಯಲ್ಲಿ ಇಳುವರಿ ನೆಸಿಸಬೇಕಾದ್ರೆ ಏನು ಬೇಸಾಯ ಕ್ರಮಗಳನ್ನು ರೈತ ಮಾಡಬೇಕು, ಜೊತೆಗೆ ಯಾವ್ಯಾವ ಒಂದು ಹಂಗಾಮಿನಲ್ಲಿ ಬೆಳೆದ್ರ ಮುಖಾಂತರ ಇಳುವರಿಯನ್ನು ಜಾಸ್ತಿ ಮಾಡಬಹುದು ಅಂತಕ್ಕಂಥ. ಇದುವರೆಗೆ ಸೂರ್ಯಕಾಂತಿ ಬೆಳೆಯಲ್ಲಿ ಉತ್ಪಾದನೆಯಲ್ಲಿ ಇತ್ತೀಚಿನ ಬೆಳವಣಿಗೆಗಳ ಕುರಿತು ತಳಿ ತಜ್ಞರಾದ ಡಾಕ್ಟರ್ ವಿಕಾಸ್ ಕುಲಕರ್ಣಿಯವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿರಲಿದ್ದು ಹಗುರ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 31-32 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 22-23 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 74-76% ಮತ್ತು ಕನಿಷ್ಠ ಆರ್ದ್ರತೆ 60-63% ಇದ್ದು ಗಾಳಿಯು ವೇಗ ಸರಾಸರಿ 10-14 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ಬಿತ್ತುವ ಮುನ್ನ ಬೆಳೆಗಳಿಗೆ ಬೀಜೋಪಚಾರವನ್ನು ಮಾಡಿ ಬಿತ್ತೋದ್ರಿಂದ ಅನೇಕ ಕೀಟ ಹಾಗೂ ರೋಗಗಳನ್ನು ತಡೆಗಟ್ಟಬಹುದು. ಮುಂಗಾರು ಬೆಳೆಗಳಲ್ಲಿ ಬರ ನಿರೋಧಕತೆಯನ್ನು ಹೆಚ್ಚಿಸಲು 2% ಕ್ಯಾಲ್ಸಿಯಂ ಕ್ಲೋರೈಡ್ ದ್ರಾವಣದಲ್ಲಿ 1 ತಾಸು ನೆನೆಸಿ ನಂತರ ನೆರಳಿನಲ್ಲಿ ಒಣಗಿಸಿ ಬಿತ್ತನೆಯನ್ನು ಮಾಡಬೇಕು. ಮಳೆ ನೀರನ್ನು ಸಂರಕ್ಷಿಸಿಡಲು ಇಳಿಜಾರಿಗೆ ಅಡ್ಡಲಾಗಿ ಚೌಕು ಮಡಿಗಳನ್ನು ತಯಾರಿಸಿಟ್ಟುಕೊಳ್ಬೇಕು ಮತ್ತು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆಯನ್ನು ಮಾಡಬೇಕು. ಇನ್ನು ಶೇಂಗಾ ಬಿತ್ತನೆಯನ್ನು ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು. TGLPS 3, ಅಜಯ, ಕದರಿ 9 ಈ ತಳಿಗಳನ್ನು ಬಿತ್ತಬಹುದು. ಶೇಂಗಾ ಬಿತ್ತನೆಗೆ ಮುಂಚೆ ಪ್ರತಿ ಕಿಲೋಗ್ರಾಂ ಬಿತ್ತನೆ ಬೀಜವನ್ನು 3 ಗ್ರಾಂ ಕ್ಯಾಪ್ಟನ್ 80 WP ಅಥವಾ ಥೈರಾಮ್ 75 WP ಅಥವಾ 4 ಗ್ರಾಂ ಟ್ರೈಕೋಡರ್ಮಾದಿಂದ ಬೀಜೋಪಚಾರವನ್ನು ಮಾಡಿ ಬಿತ್ತಬೇಕು. ಸೂರ್ಯಕಾಂತಿ ಬೆಳೆಯನ್ನು ಜೂನ್ ಜುಲೈ ತಿಂಗಳಲ್ಲಿ ಬಿತ್ತುವುದಾದರೆ ನಂಜಾಣು ರೋಗ ನಿರೋಧಕ ಶಕ್ತಿ ಹೊಂದಿದ RSFH 1887 ತಳಿಯನ್ನು ಬಿತ್ತಬಹುದು. ಬಿತ್ತುವ ಮುನ್ನ ಸೂರ್ಯಕಾಂತಿ ಬೀಜವನ್ನು ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 5 ಗ್ರಾಂ ಇಮಿಡಾಕ್ರೋಪಿಡ್ 70 WS ಕೀಟನಾಶಕದಿಂದ ಉಪಚರಿಸಿ ಬಿತ್ತನೆಯನ್ನು ಮಾಡಬೇಕು. ಬಿತ್ತಿದ 20-25 ದಿನಗಳ ನಂತರ 1 ಸಾರೆ ಕೈಗಳೆ ಅಥವಾ ಅಂತರ್ಬೇಸಾಯವನ್ನು ಹತ್ತಿ ಬೆಳೆಯಲ್ಲಿ ರೈತ ಬಾಂಧವರು ಮಾಡಬೇಕಾಗ್ತದೆ. ಇನ್ನು ಕಳೆಗಳನ್ನು ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದು. ಇದರಿಂದ ಬೇರುಗಳಿಗೆ ಉತ್ತಮ ಗಾಳಿ ಸಿಗ್ತದೆ. ರಾಸಾಯನಿಕ ಗೊಬ್ಬರ 72-32 ಕಿಲೋಗ್ರಾಂ ಸಾರಜನಕ, ರಂಜಕ ಮತ್ತು ಪೊಟಾಶ್ ಕೊಡಬೇಕಾಗ್ತದೆ. ಹತ್ತಿ ಬಿತ್ತಿದ ದಿನ ಅಥವಾ ಹತ್ತಿ ಬಿತ್ತಿದ ಮರುದಿನ ಕಳೆಗಳ ಹತೋಟಿಗಾಗಿ 2 ಲೀಟರ್ ಪೆಂಡೆ ಮಿಥಲಿನ್ 30 EC ಅಥವಾ 700 ಮಿಲಿಲೀಟರ್ ಪೆಂಡೆ ಮಿಥಲಿನ್ 38.7 CS ಕಳೆನಾಶಕವನ್ನು 300 ಲೀಟರ್ ನೀರಿನಲ್ಲಿ ಬೆರೆಸಿ ಪ್ರತಿ ಎಕರೆಗೆ ಸಿಂಪರಣೆಯನ್ನ ಮಾಡಬೇಕು. ಬಿತ್ತಿದ 20-25 ದಿನಗಳ ನಂತರ ಒಂದು ಸಾರೆ ಕೈಕಳೆ ಅಥವಾ ಅಂತರ್ಬೇಸಾಯ ಮಾಡುವುದರಿಂದ ಕಳೆಗಳನ್ನು ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದು ಮತ್ತು ಬೇರುಗಳಿಗೆ ಉತ್ತಮ ಗಾಳಿಯೂ ಕೂಡ ಸಿಗ್ತದೆ. ತೊಗರಿಯನ್ನು ಬೆಳೆಯುವಂತಹ ರೈತ ಬಾಂಧವರಿಗೆ ಸೂಕ್ತವಾದ ತಳಿಗಳ ಕುರಿತು ಮಾಹಿತಿಯನ್ನು ಹೇಳೋದಾದರೆ TS3R, GRG 811, GRG 152 ಈ ತಳಿಗಳನ್ನು ಬಿತ್ತನೆ ಮಾಡಬಹುದು. ತೊಗರಿ ಬಿತ್ತನೆ ಮಾಡುವ ಪೂರ್ವದಲ್ಲಿ 5 ಗ್ರಾಂ ಟ್ರೈಕೋಡರ್ಮಾ ಜೈವಿಕ ಪೀಡನಾಶಕವನ್ನು ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರವನ್ನು ಮಾಡಿ ಬಿತ್ತೋದರಿಂದ ಮಣ್ಣಿನಿಂದ ಬರುವ ರೋಗಗಳನ್ನು ತಡೆಗಟ್ಟಬಹುದು. ಹೆಸರು ಬೆಳೆಯಲ್ಲಿ ಎಲೆ ತಿನ್ನುವ ಕೀಟಗಳ ನಿರ್ವಹಣೆಗಾಗಿ 1.7 ಮಿಲಿಲೀಟರ್ ಡೈಮಿಥೋಯೇಟ್ 30 EC ಅಥವಾ 1 ಮಿಲಿಲೀಟರ್ ಮೊನೊಕೊಟೋಫಾಸ್ 36 SL ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಿ. ಈಗಾಗಲೇ ಬಿತ್ತಿರುವ ಹೆಸರು ಮತ್ತು ಉದ್ದು ಬೆಳೆಗೆ ಬೂದು ರೋಗದ ಬಾಧೆ ಕಂಡು ಬಂದಲ್ಲಿ 1 ಮಿಲಿಲೀಟರ್ ಹೆಕ್ಸಾಕೊನಜೋಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಕುರಿಯನ್ನು ಸಾಕಾಣಿಕೆ ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು. ಮಳೆಗಾಲದಲ್ಲಿ ಬೆಳೆದು ನಿಂತ ಎಳೆ ಹುಲ್ಲನ್ನು ಮುಂಜಾನೆ ಮಂಜು ಬಿದ್ದಿರುವ ಸಂದರ್ಭದಲ್ಲಿ ಕುರಿ ಮೇಕೆಗಳಿಗೆ ಮೇಯಿಸಬಾರದು. ಇದರಿಂದ ಕರಳುಬೇನೆ ರೋಗ ಕಾಣಿಸಿಕೊಳ್ಳುವ ಸಾಧ್ಯತೆ ಇರ್ತದೆ. ದನಕರುಗಳಿಗೆ ಹಸಿರು ಮೇವನ್ನು ಒದಗಿಸಲು ಮೇವಿನ ಜೋಳ, ಮೆಕ್ಕೆಜೋಳ, ಅಲಸಂದೆ ಹಾಗೂ ಕಡಿಮೆ ಅವಧಿಯ ಸಜ್ಜೆಯನ್ನು ಬೆಳಕಬಹುದು. ಇನ್ನು ಮುಂಗಾರು ಮಳೆ ಪ್ರಾರಂಭಕ್ಕಿಂತ ಮುಂಚೆ ಹಸು, ಎಮ್ಮೆ, ಎತ್ತುಗಳಿಗೆ ಗಂಟಲು ಬೇನೆ ಮತ್ತು ಚಪ್ಪೆ ಬೇನೆ ರೋಗದ ವಿರುದ್ಧ ಲಸಿಕೆಯನ್ನು ಹಾಕಿಸಬೇಕು. ಇನ್ನು ರೈತ ಬಾಂಧವರಿಗೆ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದರೆ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಬಹುದು. ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರೆ ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 7:21 ಕೇಳಿ ಜನಪದ ಸಂಗೀತ ಕಾರ್ಯಕ್ರಮವನ್ನು. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ರಾಯಚೂರು ತಾಲೂಕಿನ ಜಾಗೀರ್ ವೆಂಕಟಾಪುರ ಗ್ರಾಮದ ಶರಣಪ್ಪ ಮತ್ತು ಸಂಗಡಿಗರಿಂದ ದೊಡ್ಡಾಟದ ಪದಗಳನ್ನು. ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಎಲ್ಐಸಿ ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ಸೀತಾಪತಿ ಅಮ್ಮನ ಜಿಲ್ಲಾ